ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51. ಇನ್ನು ಮುಂದೆ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಡಿಕೇರಿ ತಾಲೂಕು ಇಬ್ಬನಿ ಒಳವಾಡಿಯ ಕೃಷಿಕ ನಂದಿ ನೆರವಂಡ ಎನ್ ಬಿದ್ದಪ್ಪ ಅವರೊಂದಿಗೆ ನಡೆಸಿದ ಸಂವಾದ. ರೈತ ಬಾಂಧವರೇ, ಸದ್ದಿಲ್ದಲ್ಲೇ ಎಷ್ಟೋ ಜನ ಕೃಷಿಯಲ್ಲಿ ತೊಡಸ್ಕೊಂಡಿರೋದನ್ನ ನಾವು ಕೊಡಗು ಜಿಲ್ಲೆಯನ್ನು ಸೇರಿಕೊಂಡು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಯಾಕೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕಾಣ್ತಾ ಇರ್ತೀವಿ. ಅದನ್ನೇ ಕುವೆಂಪು ಅವರು ಹೇಳಿದ್ದು, ಯಾವ ಪ್ರಚಾರ ಯಾರ ಹೊಗಳಿಕೆಯನ್ನು ನೆಚ್ಚಿಕೊಳ್ಳದಲ್ಲೇ ರೈತರು ಬೇಸಾಯ ಮಾಡ್ಕೊಂತ ಹೋಗ್ತಾ ಇರ್ತಾರೆ, ಸಮಾಜಕ್ಕೆ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಹೋಗ್ತಾರೆ. ಇವತ್ತು ನಾವು ಮಾತನಾಡ್ತಿದ್ದೀವಿ ಮಡಿಕೇರಿ ತಾಲೂಕು ಮಕ್ಕಂದೂರು ಹತ್ತಿರ ಇರುವ ಇಬ್ಬನಿ ಒಳವಾಡಿ ಗ್ರಾಮದ ನಂದಿ ನೆರವಂಡ ಎನ್ ಬಿದ್ದಪ್ಪ ಅವರು. ಪಿ ಯು ಸಿ ವರೆಗೆ ಓದಿದ್ದಾರೆ ಬಿದ್ದಪ್ಪನವರು. ನಾವು ಹಾಗೆ ಹುಡ್ಕೊಂಡು ಹೋಗ್ತಾ ಇದ್ವಿ ಮಕ್ಕಂದೂರು ರಸ್ತೆಯಲ್ಲಿ, ಬಿದ್ದಪ್ಪನವರು ಹುಲ್ಲನ್ನು ಹೊತ್ಕೊಂಡು ಬರ್ತಾ ಇದ್ರು. ಅವ್ರನ್ನೇ ಕೇಳಿದ್ವಿ, ಇಲ್ಲಿ ನಂದಿ ನೆರವಂಡ ಐನ್ ಮನೆ ಇದೆಯಲ್ಲ, ಯಾರು ಅಲ್ಲಿರೋದಂತ. ನಾವೇ ಅಂತ ಅನ್ಕೊಂಡು ಹೇಳಿದ್ರು. ಈಗ ಅವ್ರ ಜೊತೆಗೆ ಮಾತನಾಡ್ತಿದ್ವಿ ರೈತ ಬಾಂಧವರೇ. ಬಿದ್ದಪ್ಪನವರೇ, ಪಿ ಯು ಸಿ ಮಾಡ್ಕೊಂಡ್ರಿ, ನಂತರ ವ್ಯಾಸಂಗ ಮಾಡ್ಲಿಕ್ಕೆ ಆಗ್ಲಿಲ್ವಾ ಅಥವಾ ನೇರವಾಗಿ ಕೃಷಿಗೆ ಬರುವ ಒಲವಿತ್ತು ಹೇಗೆ? ನನಗೆ ಸಂಸಾರದಲ್ಲಿ ಸ್ವಲ್ಪ ಅಡೆತಡೆ ಆಯಿತು. ತಂದೆ ಸಣ್ಣ ವಯಸ್ಸಿನಲ್ಲಿ ತೀರಿಕೊಂಡ್ರು. ನಂತರ ನನ್ನನ್ನು ಅಜ್ಜಿ ಸಾಕಿದ್ದು. ನನಗೆ 6 ವರ್ಷ ಓದು ಅಂತೇಳಿ ಮುಂದಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಕೊನೆಗೆ ರೈತ ಜೀವನದಲ್ಲೇ ಅಜ್ಜನ ಆಸ್ತಿಯನ್ನು ಮುಂದುವರಿಸಿಕೊಂಡು ಬಂದೆ. ಅಜ್ಜಿ ಎಷ್ಟನೇ ವಯಸ್ಸಿನವರೆಗೂ ಇದ್ರು? ಅಜ್ಜಿ ಸಾಯುವಾಗ 84 ವರ್ಷ. ನೀವು ಆಗ ಎಷ್ಟನೇ ವಯಸ್ಸಿನಲ್ಲಿದ್ರಿ? ನನ್ನ ಮದುವೆ ಆಗುವವರೆಗೂ ನನ್ನ ಅಜ್ಜಿ ಇದ್ರು. 96ರಲ್ಲಿ ನನ್ನ ಅಜ್ಜಿ ಎಕ್ಸ್ಪೈರ್ಡ್ ಆದ್ರು. ಅಜ್ಜಿ ಹೆಸರೇನಂದ್ರಿ? ಅಜ್ಜಿ ಹೆಸರು ತಂಗವ್ವ. ಎಷ್ಟೋ ಸಾರಿ ನಾವು ಪುರುಷರನ್ನು ಉಲ್ಲೇಖ ಮಾಡ್ತೀವಿ, ಆದ್ರೆ ಎಷ್ಟೋ ಮನೆತನಗಳಲ್ಲಿ ಅಮ್ಮ ಅಪ್ಪ ಅವರಿಲ್ದಲನೆ ಅಜ್ಜಿಯಂದಿರು ಅಥವಾ ತಾತಂದಿರು ಮೊಮ್ಮಕ್ಕಳನ್ನ ಮರಿಮೊಮ್ಮಕ್ಕಳನ್ನ ಬೆಳೆಸಿರುವ ಉದಾಹರಣೆಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಅನಿವಾರ್ಯವಾಗಿ ಕೃಷಿಗೆ ಬಂದ್ರಿ, ಎಷ್ಟು ಜನ ಅಣ್ಣತಮ್ಮಗಳು ನೀವೆಲ್ಲ? ನನಗೆ ಒಬ್ಬ ತಂಗಿ, ತಂಗಿಯನ್ನು ಮದುವೆ ಮಾಡಿಬಿಟ್ಟು ಅರಮೇರಿ ಗ್ರಾಮದ ಕಟ್ಟೆರ ಮನೆಗೆ ಕೊಟ್ಟಿದ್ದೇನೆ. ಒಬ್ಬ ತಮ್ಮ ಇದ್ದಾನೆ ಈರಪ್ಪ ಅಂತೇಳಿ, ಅವನೀಗ ಮನೆಯಲ್ಲೇ ಇದ್ದಾನೆ, ಬೇರೆ ಮನೆ ಮಾಡಿಕೊಂಡು ಇದ್ದಾನೆ ಇಲ್ಲಿ. ಒಟ್ಟು ನಿಮಗೆ ಎಷ್ಟು ತೋಟ ಬರುತ್ತೆ? ನನಗೆ ಗದ್ದೆ ಸೇರಿ 10-12 ಎಕರೆ ತೋಟ ಇದೆ. ಇದು ತಾತ ಮಾಡಿದ್ದ ಅಥವಾ ಮುತ್ತಾತ ಮಾಡಿದ್ದ ಹೇಗೆ? ಯಾರು ಇಲ್ಲ, ಅದು ನಮ್ಮ ಕುಟುಂಬದ ಆಸ್ತಿ. ಕುಟುಂಬದ ಆಸ್ತಿಯಲ್ಲಿ ಭಾಗವಾಗಿ ಸದ್ಯದ ಮಟ್ಟಿಗೆ ಅಷ್ಟು ಇದೆ. ಅದನ್ನು ನಾನು ಬಳಸಿಕೊಂಡು ಅದರಲ್ಲಿ ನಾನು ನನ್ನ ತಮ್ಮನಿಗೂ ಪಾಲು ಕೊಟ್ಟು ಉಳಿದಿದ್ದನ್ನು ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ ಸಣ್ಣ ಪ್ರಾಯದಿಂದನೇ. ನೋಡಿ, ಚಿಕ್ಕ ವಯಸ್ಸಿನಿಂದಲೂ ನೀವು ಕೃಷಿಯಲ್ಲಿ ಪಳಗಿದ್ರಿಂದ ತೊಡಗಿಸಿಕೊಂಡಿದ್ರಿಂದ ಒಂದು ರೀತಿಯಲ್ಲಿ ಹಿಡಿತ ಸಿಕ್ಕಿದೆ, ಅನುಭವನೇ ಬೇರೆ. ಕೃಷಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ತೊಡಗಿಸ್ಕೊಳ್ತೀವೋ ಅಷ್ಟು ಒಳ್ಳೇದು. 12 ಎಕರೆಯಲ್ಲಿ ಏನೇನು ಬೆಳೆಗಳನ್ನು ಇಟ್ಟಿದ್ದೀರಿ? ಅಜ್ಜ ಮಾಡಿದ ತೋಟ ಒಂದು ಸ್ವಲ್ಪ ಅದು ತಮ್ಮನ ಪಾಲಿಗೆ ಹೋಗಿದೆ, ಬಾಕಿ ಇದ್ದಿದ್ದನ್ನು ನಾನೇ ಸ್ವತಃವಾಗಿ ದುಡಿದು ನನ್ನ ಅಭಿಪ್ರಾಯಕ್ಕೆ ಬರುವಾಗ ನಾನೊಂದು 10-12 ಚೀಲ ಕಾಫಿ ಕೊಯ್ತಾ ಇದ್ದೇನೆ. ಅದರ ನಂತರ ಈ ದಿನದಲ್ಲಿ ಬಂದು ನಾನು ಹೆಚ್ಚು ಕಮ್ಮಿ ಒಂದು 300 ಚೀಲದ ಹತ್ರ ಕಾಫಿ ಕೊಯ್ಲಿಕ್ಕೆ ಶುರು ಮಾಡ್ತಾ ಇರ್ತೇನೆ. ಏಕರೆ ಒಂದು 40-45 ಬರುತ್ತದೆ ನನಗೆ. ನೋಡಿ, ಇದು ಒಂದು ರೀತಿಯಲ್ಲಿ ಒಳ್ಳೆಯ ಸಾಧನೆ, ಪರಿಶ್ರಮವೇ ಪರಾಕ್ರಮ ಅಂತ ಅನ್ಕೊಂಡು ಹೇಳೋದಿದೆ. 10-12 ಚೀಲ ಕಾಫಿ ಸಿಗುವ ಜಾಗದಲ್ಲಿ ಈಗ 300ಕ್ಕೂ ಹೆಚ್ಚು ಚೀಲ ಕಾಫಿಯನ್ನ ಪಡಿತಾ ಇದ್ರೆ ಇದು ಸಾಧಾರಣ ಕೆಲಸ ಅಲ್ಲ. ಇದಕ್ಕೆ ನಿಮ್ಮ ನಿರಂತರ ಶ್ರದ್ಧೆ ಶ್ರಮ ಕಾರಣವಾಗ್ತದೆ. ಕಾಫಿ ರೋಬಸ್ಟ ಮತ್ತು ಅರೇಬಿಕಾ ಎರಡು ಇರಬೇಕಲ್ವಾ? ಎರಡು ಇದೆ, ರೋಬಸ್ಟೂ ಇದೆ, ಅದರ ಒಳಗೆ ನಾನು ಇಂಟರ್ಪ್ಲಾಂಟ್ ಅಂತ ಹೇಳಿ ಸ್ವಲ್ಪ ಬಿಡಿ ಜಾಗ ಇರ್ತದೆ ಅಲ್ಲ, ಅದರಲ್ಲಿ ರಬ್ಬಿ ಗಿಡನ್ನು ಹಾಕಿಕೊಂಡಿದ್ದೇನೆ.

ಎಷ್ಟೋ ಜನ ಹೇಳ್ತಾರೆ ಕಷ್ಟ ಸಾಕೋದು, ಜನ ಇಲ್ಲ, ಜಾಗ ಇಲ್ಲ ಅಂತ ಅನ್ಕೊಂಡು. ನೀವು ಇಟ್ಕೊಂಡಿದ್ರಿ ಎಂತ ಹಸುಗಳು, ಮತ್ತೆ ಹೇಗೆ ಸಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಅದಕ್ಕೆ ಹುಲ್ಲು ಮೇವು ಮತ್ತೊಂದು ಮಗದೊಂದನ್ನು ಹೇಳಿ. ಈಗ ಗದ್ದೆ ಎಲ್ಲ ಸ್ವಲ್ಪ ಹಡ್ಲು ಬಿಟ್ಟಿದ್ದೇವೆ, ಎಲ್ಲೂ ತೋಟ ಯಾರು ಮಾಡ್ಲಿಲ್ಲ. ಅದು ಯಾವಾಗ ರೂಢಿ ಆಗುತ್ತೋ ಅಷ್ಟರವರೆಗೆ ಇರುತ್ತದೆ. ಮತ್ತೆ ನಂತರ ನಮಗೂ ಈಗ ಪ್ರಾಯ ಆಗ್ತಾ ಬಂತು, ಈಗ 60 ದಾಟದು ನಮಗೆ. 60 ದಾಟುವಾಗ ಅದರ ನಂತರ ಇನ್ನು ಏನ್ ಮಾಡಿದ್ರು, ನಮ್ಮ ಆರೋಗ್ಯ ಎಷ್ಟರವರೆಗೆ ಚೆನ್ನಾಗಿರುತ್ತದೆ ಅಷ್ಟರವರೆಗೆ ಒಂದು ಎರಡು ಹಸ ಇದೆ, ಅದನ್ನು ನೋಡಿಕೊಂಡು ಇಲ್ಲಿ ದಾರಿಲಿ ಬರುವಾಗ ಈಗ ನೀವೇ ನೋಡಿದಿರಿ, ಬರುವಾಗ ಹುಲ್ಲು ಎಷ್ಟಿದೆ ರೋಡ್ ಸೈಡಲ್ಲಿ. ನೀವು ಬರುವಾಗ ನಾನು ಹುಲ್ಲು ಕಡಿತಾ ಇದ್ದೆ, ನನ್ನನ್ನು ನೀವು ನೋಡಿದಿರಿ, ಕಂಡು ಮಾತಾಡಿಸಿದ್ರಿ ಯಾರು ಏನು ಅಂತೇಳಿ. ಹಾಗೆ ನಾನು ವಿಚಾರಿಸ್ಕೊಂಡು ನಮ್ಮ ಜೊತೆಯಲ್ಲೇ ನೀವು ಬಂದ್ರಿ, ಆ ಥರ ಎಲ್ಲ ಒಂದು ಎರಡು ಹಸುಗಳನ್ನು ಸಾಕ್ತಾ ಇದ್ದೇನೆ. ಎಂತ ಹಸುಗಳು, ಹೆಸರು ಏನಿದೆ? ಸಿಂಧಿ ಹಸು. ಹಾಲು ಮನೆಗಾಗಿ ಮತ್ತು ಮಾರಾಟಕ್ಕೂ ಸಿಗುತ್ತಾ ಅಥವಾ ಇಲ್ಲೇ ಉಪಯೋಗಿಸಿಕೊಂಡು ನೀವು ಅಥವಾ ಏನು ವ್ಯವಸ್ಥೆ ಮಾಡ್ಕೊಂತೀರಿ? ಬೆಳಿಗ್ಗೆ ಹಾಲು ಎದ್ದು ಕರೆದು ಬಿಟ್ಟು ದೇವಸ್ಥಾನದಲ್ಲಿ ಕೊಟ್ಟು ಬರ್ತೇನೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಕೊಡ್ತೇನೆ. ಹಾಗೆ ಒಂದು 4-5 ಲೀಟರ್ ಹಾಲು ನಾನು ಕೊಟ್ಟು ಬರ್ತಾ ಇರೋದು. ಬಿದ್ದಪ್ಪನವರೇ, ನೀವು ಹುಲ್ಲನ್ನು ಹತ್ಕೊಂಡು ಬರುವಾಗ ನೋಡ್ತಾ ಇದ್ವಿ, ನಿಮಗೆ 60 ವರ್ಷ ವಯಸ್ಸಾಗಿದೆ ಅಂತ ಅನ್ಸೋದಿಲ್ಲ. ಯುವಕರ ತರ ಇದ್ದಾರೆ, ಒಂಥರ ಕ್ರೀಡಾಪಟುವಿನಂತೆ ಲವಲವಿಕೆಯಿಂದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀರಿ. ಆ ತರ ವ್ಯಕ್ತಿತ್ವ ಕೃಷಿಯಲ್ಲಿನೂ ಅನೇಕರಲ್ಲಿ ಇದೆ, ಇರಬೇಕು, ಅದು ಒಳ್ಳೇದು ಅಲ್ವಾ? ಈಗ ನೀವು ಕ್ರೀಡೆ ಅಂತ ಹೇಳ್ತಿದ್ರಿ, 35 ವರ್ಷದ ಮೇಲ್ಪಟ್ಟು ಈಗ ಎಷ್ಟೋರೆಗೆ ನಮ್ಮ ಪ್ರಾಯ ಆಗುವವರೆಗೆ ನಮ್ದು ಇದೆ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಂತ ಹೇಳಿ, ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ ನಾನು. ಅದೀಗ ನಾನು ಬೆಳಿಗ್ಗೆ ಹಾಲು ತಗೊಂಡು ಹೋಗುವಾಗ ನಾನು ರನ್ನಿಂಗ್ ಮಾಡ್ತಾ ಹೋಗೋದು, ಬರುವಾಗ ರನ್ನಿಂಗ್ ಮಾಡ್ತಾ ಬರ್ತೇನೆ. ನಮ್ಮ ದಾರಿ ತಿರುಗುವ ಅಲ್ಲಿಗೆ ಎತ್ತುವಾಗ ನಾನು ಹುಲ್ಲು ಕುಯ್ದುಕೊಂಡು ಮನೆಗೆ ಹೋಗೋದು. ಪುನಃ ಸಾಯಂಕಾಲ ಯಥಾ ಪ್ರಕಾರ ಮಾಮೂಲು 4-5 ಕಿಲೋಮೀಟರ್ ರನ್ನಿಂಗ್ ಮಾಡಿ ಬರ್ತೇನೆ. ರಾಜ್ಯ ಮಟ್ಟದಲ್ಲಿ ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಿದಿರಾ? ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಅಲ್ಲಿಂದ ರಾಷ್ಟ್ರಮಟ್ಟಕ್ಕೆ ಸೆಲೆಕ್ಷನ್ ಆಗಿ ರಾಷ್ಟ್ರಮಟ್ಟದಲ್ಲಿ ಗುಜರಾತ್ನಲ್ಲಿ ಹೋಗಿ ಅಲ್ಲಿ ಇಂಡಿಯಾಕ್ಕೆ ಪ್ಲೇಸ್ ಮಾಡಿದೆ. 10,000 ಮೀಟರ್ ಓಡಿದ್ದೇನೆ, ಫಸ್ಟ್ ಪ್ಲೇಸ್ ಮಾಡಿದ್ದೇನೆ. 5,000 ಮೀಟರ್ ಓಡಿದ್ದೇನೆ, ಫಸ್ಟ್ ಪ್ಲೇಸ್ ಮಾಡಿದ್ದೇನೆ. 1,500 ಮೀಟರ್ ಫಸ್ಟ್ ಪ್ಲೇಸ್ ಮಾಡಿ ಕರ್ನಾಟಕ ರಾಜ್ಯಕ್ಕೂ ಕೊಡಗು ಜಿಲ್ಲೆಗೂ ನಮ್ಮ ಗ್ರಾಮಕ್ಕೂ ಒಂದು ಹೆಸರೊಂದು ತಂದಿದ್ದೇನೆ. ಖುಷಿ ಆಗ್ತದೆ, ಕೃಷಿಕರು ಸಹ ಕೆಲಸ ಮಾಡ್ತಾ ಮಾಡ್ತಾರೆ ಕ್ರೀಡಾ ಆಸಕ್ತಿಯನ್ನು ಬೆಳೆಸ್ಕೊಳ್ಬಹುದು ಅಂತ ನೋಡಿ ಹೇಳ್ತಾ ಇದ್ರೆ. ಹಾಲು ತೆಗೆದುಕೊಂಡು ಹೋಗುವಾಗ್ಲೇ ಓಡ್ತಾ ಇರೋದು, ಮತ್ತೆ ಬರುವಾಗ ಓಡ್ಕೊಂತ ಬರೋದು. ಕೆಲಸನೂ ಆಯ್ತು, ಈ ಕಡೆ ಅಭ್ಯಾಸನೂ ಆಯ್ತು. ನಮಗೆ ವಯಸ್ಸಾಯ್ತು ಅಂತ ಅನ್ಕೊಂಡು ಚಿಂತೆ ಮಾಡ್ಕೊಂತ ಕೂತ್ಕೋಬಾರದು. ವಯಸ್ಸಾದ್ರೂ ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಹುರುಪು ಹಾಗೆ ಮುಂದುವರಿತಾ ಇರುತ್ತೆ. ಬಿದ್ದಪ್ಪನವ್ರೆ, ತೋಟ ಹೇಗಿರ್ಬೇಕಂತ ಬಹಳ ಸಣ್ಣ ಪ್ರಾಯದಿಂದಲೇ ಅರ್ಥವರು. ಎಷ್ಟು ಅಂತರದಲ್ಲಿ ನೀವು ಕಾಫಿ ಗಿಡಗಳನ್ನು ಹಾಕೊಂಡಿದ್ರಿ, ಎಷ್ಟು ಅಂತರ ಇದ್ರೆ ಒಳ್ಳೇದಂತ ಹೇಳ್ತೀರಿ? ನಾವು ಅಂತೇಳಿದ್ರೆ ಈಗ ರೋಬಸ್ಟಕ್ಕೆ ಈಗೀಗ ಹೊಸ ಹೊಸ ಸೆಲೆಕ್ಷನ್ ಗಿಡಗಳು ಬರ್ತವೆ, ಅದನ್ನು 7 ಅಡಿಗೆ ಒಂದು ಗಿಡ ಹಾಕ್ತಾರೆ ಡಾರ್ಫ್ ಅಂತೇಳಿ. ನಂತರ ಹಳೆ ಕಾಲದ ಪೆರೇಡಿಯನ್, ನಮ್ದು ಹಳೆ ತೋಟ 10 ಅಡಿಗೆ 10 ಕತ್ತು ರೋಬಸ್ಟ್ ಹಾಕಿರೋದು. ಓಲ್ಡ್ ರೋಬಸ್ಟ್ ಅನ್ನ 10 ಅಡಿಗೆ ಅಂತರದಲ್ಲಿ ಹಾಕೊಂಡ್ರೆ ಒಳ್ಳೇದು, ಮತ್ತೆ ಇತ್ತೀಚಿನ ತಳಿಗಳು 7-8 ಅಡಿ ಹಾಕೊಂಡ್ರೆ ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಹೌದು, ಈಗಿನ ತಳಿಗಳು ಆ ಗಿಡದ ಹಾಗೆ ಬರುವುದಿಲ್ಲ, ಈಗ ಅದು ಸಾಧಾರಣ ಸಣ್ಣದಾಗಿಯೇ ಬರುವುದು, ಅರಬಿಕೆ ತರ ಬರುತ್ತೆ. ಹಸುಗಳನ್ನ ನೀವು ಮೇಯಿಸ್ತಿರಲ್ಲ, ಹೊರಗಡೆ ಬಿಟ್ಟು ಮೇಯಿಸ್ಕೊಂಡು ಬರ್ತೀರಾ ಅಥವಾ ಯಾವಾಗ್ಲೂ ಕಟ್ಟೆ ಹಾಕಿ ಹುಲ್ಲು ಹಾಕ್ತೀರಾ, ಹೇಗೆ? ಈಗ ಹಸುಗಳನ್ನು ಬಿಡುವುದು ಅಂತ ಹೇಳಿದ್ರೆ ನನಗೆ 2 ಹಸ ಇದೆ, ಅದನ್ನು ನಾನು ಎಂತ ಮಾಡುದು ಅಂತ ಹೇಳಿದ್ರೆ ಗದ್ದೆಯಲ್ಲೆಲ್ಲ ಹಡದು, ಇನ್ನು ಆ ಕಡೆ ಕಡೆ ಎಲ್ಲೂ ಹೋಗೋದಿಲ್ಲ, ಅಲ್ಲಿ ಬಿಟ್ಟರೆ ಅಲ್ಲಿ ಮೇಯ್ಕೊಂಡು ಅವು ಬರ್ತವೆ. ಬೆಳಿಗ್ಗೆ ಹೊಡ್ಕೊಂಡು ಹೋದವರು ಸಾಯಂಕಾಲ ತನಕ ಅಲ್ಲಿ ಮೇಯ್ತಾ ಇರ್ತವೆ, ಆಮೇಲೆ ನೀವು ಕೆಲಸ ಮುಗಿಸ್ಕೊಂಡು ಹೋಗಿ ಹೊಡ್ಕೊಂಡು ಬರ್ತೇವೆ. ಕಷ್ಟ ಅಂತ ಅನ್ಕೊಂಡ್ರೆ ಯಾವ ಕೆಲಸನೂ ಸರಿಯಾಗಲ್ಲ, ಇಷ್ಟಪಟ್ಟು ಮಾಡಿದ್ರೆ ಎಂತ ಕಷ್ಟದ ಕೆಲಸಗಳು ಸಲೀಸಾಗಿ ಸಾಕ್ತಾ ಇರ್ತಾವಲ್ವಾ? ಹೌದು, ನಿಜ. ನಿಮ್ಮ ಶ್ರೀಮತಿಯವರು ಅವರ ಸಹಭಾಗಿತ್ವ, ಅವರ ಕಾರ್ಯತತ್ಪರತೆ ಬಗ್ಗೆ ಉಲ್ಲೇಖ ಮಾಡಿ, ನಿಮ್ಮ ಮನೆತನದ ಬೆಳವಣಿಗೆಯಲ್ಲಿ ಅವ್ರ ಪಾತ್ರ ಇದೆ ಅಲ್ವಾ? ಹೌದು ಹೌದು. ಅವರ ಹೆಸರೇನು, ಅವ್ರು ಎಲ್ಲಿಯವರು, ಮತ್ತೆ ಅವರ ಆಸಕ್ತಿ ಕೃಷಿಯಲ್ಲಿ ಹೇಗಿದೆ? ನಾನು ಬಾಲಿಬೆಟ್ಟದಿಂದ ಮದುವೆ ಆಗಿರೋದು, ಮಾಳಿಟ್ಟಿರ ಮನೆ ಅಂತೇಳಿ, ಅವ್ರ ಹೆಸರು ವಿಲೀನ ಅಂತೇಳಿ. ಅವರು ನಮ್ಮ ಜೊತೆಲೆ ಕೆಲಸಕ್ಕೆ ಹೇಳ್ತಾರೆ ಎಷ್ಟೋ ಜನ, ಏನು ನನ್ನ ಶ್ರೀಮತಿನೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರಿಂದ ನಾವು ಈ ಮಟ್ಟಕ್ಕೆ ಬಂದ್ವಿ ಅಂತ ಅನ್ಕೊಂಡು. ನಿಮ್ಮ ಕುಟುಂಬದಲ್ಲಿನೂ ಹಾಗೆ ಇದೆ ಅಲ್ವಾ? ಹೌದು, ಚೆನ್ನಾಗಿದೆ, ತೊಂದರೆ ಇಲ್ಲ. ಒಟ್ಟು ಕಾಫಿ ಈಗ ಎಷ್ಟು ಸಿಗ್ತಾ ಇದೆ, ಕಾಳು ಮೆಣಸು ಮತ್ತೆ ಇತರೆ ಒಳ ಬೆಳೆಗಳ ಬಗ್ಗೆ ಉಲ್ಲೇಖ ಮಾಡಿ. ಕಾಳು ಮೆಣಸು ಅಂತ ಹೇಳಿದ್ರೆ ಸ್ವಲ್ಪ ಇತ್ತು ಮೊದಲು, ಈಗೆಲ್ಲ ಬಳ್ಳಿಗಳೆಲ್ಲ ಸತ್ತೋಗಿವೆ. ಆ ಫ್ಲಡ್ ಬಂದು 18ರಲ್ಲಿ ಆಗ ಸುಮಾರು ಬಳ್ಳಿಗಳಿತ್ತು, ಎಲ್ಲ ಹೋಯ್ತು. ಹೆಚ್ಚು ಕಮ್ಮಿ ಅಂದ್ರೆ ನನ್ನ ಏರಿಯಾದಲ್ಲಿ ನಾನೊಂದು 200 ಕೆಜಿ ಅಷ್ಟು ಕುಯ್ದಿದ್ದೇನೆ, ಅದರ ಮೇಲೆ ಕುಯ್ಲಿಕ್ಕೆ ಆಗಲಿಲ್ಲ. ಈಗ ಇನ್ನೂ ಕಡಿಮೆ ಆಗೋದಿಲ್ಲ, ಬಳ್ಳಿಯೇ ಬರೋದಿಲ್ಲ ನಮ್ಮಲ್ಲಿ. ಅದು ಯಾಕೆ ಅಂತ ಹೇಳಿದ್ರೆ ಇಬ್ಬನಿ ಒಳವಾಡಿ ಗ್ರಾಮಕ್ಕೆ ಹಿಮ ಬೀಳೋದ್ರಿಂದ ಇಲ್ಲಿ ಬಳ್ಳಿ ನಿಲ್ಲೋದು ಕಷ್ಟ, ಅದರಿಂದ ಬರ್ತದೆ ಅದು ಸತ್ಯ ಬರೋದಿಲ್ಲ ಗಿಡ, ಯಾಕೆ ಅಂತ ಗೊತ್ತಾಗೋದಿಲ್ಲ. ಅದು ಆದರೂ ಪ್ರಯತ್ನ ಮಾಡ್ತಾ ಇದ್ರಿ, ಸ್ವಲ್ಪನಾದರೂ ಸಿಗುತ್ತೆ, ಕಾಫಿ ಚೆನ್ನಾಗಿ ಬರುತ್ತೆ ಅಲ್ವಾ? ಕಾಫಿ ಇದು ತೊಂದರೆ ಇಲ್ಲ, ಅದು ನಾವು ಯೋಚನೆ ಮಾಡಿದಷ್ಟು ನಮ್ಮ ಪ್ರಯತ್ನ ಅದು. ಈ ಹೂವಿನ ಲೆಕ್ಕದಲ್ಲಿ ನಮಗೆ ಕಾಫಿ ಅಷ್ಟು ಆಗ್ತದೆ ಇಷ್ಟ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆ ತರ ಆಗಿದೆ. ನೀರಿನ ಆಶಯ ಹೇಗಿದೆ ನಿಮಗೆಲ್ಲ? ನೀರು ಓಡಿಬಹುದು, ನಮಗೆ ತೊಂದರೆ ಇಲ್ಲ. ನಿರಂತರವಾಗಿ ಕಾಫಿ ತೋಟದಲ್ಲೇ ಕೃಷಿಯಲ್ಲಿ ಕೆಲಸಗಳಿದ್ದೆ, ಕಾಫಿ ತೋಟ ಚೆನ್ನಾಗಿರ್ಬೇಕು, ಬೆಳೆಯಿಂದ ಒಳ್ಳೆ ಇಳುವರಿ ಬರಬೇಕಂತಂದ್ರೆ ಏನು ಕೆಲಸ ಮಾಡ್ಬೇಕಂತ ಹೇಳ್ತೀರಿ ನಿಮ್ಮ ಅನುಭವದ ಮೂಲಕ? ಮಾಡಬಹುದು, ತೊಂದರೆ ಇಲ್ಲ. ನಮಗೆ ಮಳೆ ಬೆಳೆ ಚೆನ್ನಾಗಿ ಬಂದ್ರೆ ನಮ್ಮದು ಒಂದು ರೈತಾಪಿ ಜೀವನದಲ್ಲಿ ಒಳ್ಳೆ ಸುಖ ಅಂತ ಹೇಳಿ ನನ್ನ ಅನಿಸಿಕೆ. ಕಾಫಿ ತೋಟಕ್ಕೆ ಹಾಕುವ ಗೊಬ್ಬರ ಮತ್ತೆ ಇತರೆ ಕೆಲಸಗಳ ಬಗ್ಗೆ ಉಲ್ಲೇಖ ಮಾಡಿ. ವರ್ಷಕ್ಕೆ ಒಂದು ಎರಡು ಪಿಕಪ್ ಸಗಣಿ ಸಿಗುತ್ತೆ, ಅದನ್ನು ನಾನು ಒಂದೊಂದು ಪಟ್ಟೆಗಾಗಿ ನಾನು ಹಾಕ್ತೇನೆ, ಹಾಕ್ತಾ ಬರ್ತೇನೆ ನಾನು. ತಪ್ಪದೇ ಸಗಣಿ ಗೊಬ್ಬರವನ್ನು ಹಾಕ್ತೀರಿ, ರಾಸಾಯನಿಕ ಗೊಬ್ಬರವನ್ನು ಕೊಡ್ತಿರಲ್ಲ? ಅದನ್ನು ಬೆರೆಸಿಕೊಡ್ತೇನೆ ನಾನು. ಅದು ಹಾಕದಿದ್ರೆ ಆಗೋದಿಲ್ಲಲ್ಲ, ಡಿ ಎ ಪಿ ಪೊಟ್ಯಾಸು ಯೂರಿಯಾ ಹೇಗೆ ಮಿಕ್ಸ್ ಮಾಡಿ ಕೊಡೋದು. ಹೇಗೆ ಸಗಣಿ ಗೊಬ್ಬರ ಹಾಕುವಾಗಲೇ ಕೊಟ್ಬಿಡ್ತೀರಾ ಅಥವಾ ಅದನ್ನ ಪ್ರತ್ಯೇಕ ಕೊಡ್ತೀರಾ? ಸಗಣಿ ಗೊಬ್ಬರ ಮೊದಲು ಹಾಕ್ತೇನೆ, ಈಗ ಅಂದ ಹಾಕಿ ಆಯ್ತು, ಇನ್ನು ಮಳೆ ಒಡೆಯುವಾಗ ರಾಸಾಯನಿಕ ಗೊಬ್ಬರ ಕೊಡುವುದು. ಕಾಫಿ ತೋಟದಲ್ಲಿ ಕಿತ್ತಳೆ ಎಷ್ಟು ಗಿಡಗಳಿದಾವೆ, ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ, ಹೇಗಿದೆ? ಕಿತ್ತಳೆ ಇದೆ, ಅದು ಈಗ ಸ್ವಲ್ಪ ಎಲ್ಲ ಬಂದಲಿಕ್ಕೆ ಎಲ್ಲ ಬಂದು ಎಲ್ಲ ಹೋಗ್ಬಿಟ್ಟಿದೆ, ಕಡಿಮೆ ಈಗ. ಅದನ್ನ ನಮಗೆ ಸಿಗೋದಿಲ್ಲ, ಮಂಗನ ಕಾಟ ಜಾಸ್ತಿ, ಬಾಳೆ ಅಷ್ಟೇ ಸಿಗೋದಿಲ್ಲ. ಸಪೋಟ ಒಂದು ಉಂಟು, ಸ್ವಲ್ಪ 2000 ಕೆಜಿ ಸಪೋಟ ಇತ್ತು, ಅದನ್ನು ನಾನು ಸೇಲ್ ಮಾಡಿದೆ. ಸಿಕ್ಕರು ಸಿಗ್ಲಿಲ್ಲ ಅಂದ್ರೂ ಬೆಳೆ ಮಾಡ್ತಾ ಇರ್ತೀರಿ, ಯಾವಾಗ ಒಂದ್ಸರಿ ಅನುಕೂಲಕ್ಕೆ ಬರುತ್ತೆ? ಕಿತ್ತಳೆ ಮನೆ ಬಳಕೆಗಾಗಿ, ಹೀಗೆ ಆತ್ಮೀಯರಿಗೆ ನೆಂಟರಿಗೆ ಕೊಡ್ಬೋದು, ಬಾಳೆಹಣ್ಣು ಅಷ್ಟೇ. ಮತ್ತೆ ಅವಕಾಶ ಸಿಕ್ಕಾಗ, ಈಗ ಸಮಸ್ಯೆಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ, ಹಂದಿಗಳು ಮತ್ತು ಕೋತಿಗಳ ಹಾವಳಿ ಸಖತ್ತಿದೆ ಅಂತ, ಹೇಗೆ ಹಾನಿ ಮಾಡ್ತದೆ ಹೇಳಿ. ಹಂದಿಗಳು ಬಂದು ಗೊನೆ ಹೋದ ಮೇಲೆ ಬುಡಕ್ಕೆ ಬಂದು ಗುದ್ದೋದು, ಗುದ್ದಿ ಬಿಟ್ಟು ಅದನ್ನು ಬೀಳಿಸಿಬಿಟ್ಟು ಬಂದು ತಿಂದುಬಿಡೋದು ಬಾಳೆಹಣ್ಣು. ಮಂಗಗಳು ಅಷ್ಟೇ, ಗೊನೆ ಹೋಗಿ 10-15 ದಿವಸ ಆಯ್ತು ಅಂತ ಹೇಳಿದರೆ ಆ ಬಾಳೆಯಲ್ಲಿ ಇಷ್ಟಿಷ್ಟೇ ದಪ್ಪ ಇರೋದು, ಅದನ್ನೆಲ್ಲ ತಿಂದುಬಿಡೋದು, ಮತ್ತೆ ಅದರ ಬಾಲ ಮಾತ್ರ ಬಾಕಿ, ಹಾಗೆ ಮಾಡ್ತದೆ. ಈಗ ಉಪದ್ರ ಅಂತ ಹೇಳಿದ್ರೆ ಕೋತಿ ಕಾಡು ಹಂದಿ, ಅದೆರಡೇ. ಇಲ್ಲಿ ಆನೆಗಳೇನು ಅಷ್ಟಾಗಿ ಬಂದು ತೊಂದರೆ ಕೊಟ್ಟಿರೋದು ಇಲ್ಲ ಅಂತ ಅನ್ಸುತ್ತಲ್ವಾ? ನಮ್ಮ ಈ ಕಡೆಗೆ ಬರುವುದು ಅಪರೂಪ, ಸಿಂಕೋನ ಕಡೆಯಿಂದ ಕಡಗದಾಳು ಸೈಡಿಗೆ ಸ್ವಲ್ಪ ಆನೆಗಳಲ್ಲಿ ಹುಟ್ಟಿ ಸ್ವಲ್ಪ ಇದೆ, ಅದು ಈ ಕಡೆ ಬರುವುದು ನಮ್ಮ ದೇವರ ಪುಣ್ಯ. ಈಗ ಹಂದಿ ಮತ್ತು ಕೋತಿಗಳ ಹಾವಳಿ ಎಷ್ಟು ವರ್ಷಗಳಿಂದಿದೆ, ಮತ್ತೆ ಏನಾದರೂ ಹತೋಟಿಗೆ ಕ್ರಮಗಳನ್ನ ಹುಡುಕೊಂಡಿದ್ರೆ ಹೇಗೆ? ಕೋತಿಗಳು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇತ್ತು, ಈಗ ನೋಡಿದರೆ ಗುಂಪು ಗುಂಪಾಗಿ 2-3 ಬ್ಯಾಚ್ ಒಂದೊಂದು ಬದಿಯಿಂದ ಒಂದೊಂದು ಬದಿಗೆ ಬರ್ತವೆ, ಈಗ ವಿಪರೀತವಾಗಿ ಕೋತಿಗಳ ಹಾವಳಿ ಜಾಸ್ತಿ. ಆದ್ರೂ ಈಗ ಬರ್ದಂಗೆ, ಬಂದ್ರು ತೊಂದರೆ ಕೊಡದಂಗೆ ಏನಾದ್ರೂ ಉಪಾಯಗಳನ್ನ ಕಂಡುಕೊಂಡಿದ್ರೆ? ಈ ಕೆಲವೊಬ್ರು ಮರಗಳ ಸುತ್ತಮುತ್ತ ಅಥವಾ ತೋಟದ ಸುತ್ತಮುತ್ತ ಹಳೆ ಸೀರೆ ಕಟ್ತಾರೆ, ಶೇಡ್ ನೆಟ್ ಕಟ್ತಾರೆ, ಚೀಲಗಳು ಕಟ್ತಾರೆ, ಮತ್ತಿನ್ನು ಬೇರೆ ಬೇರೆ ರೀತಿ ಸಲಕರಣೆಗಳನ್ನ ಸದ್ದು ಮಾಡಿ ದೂರ ಇಡ್ತಾರೆ. ಹೀಗೆ ಕೆಲವರು ಒಬ್ಬೊಬ್ಬರು ಹೇಳ್ತಾರೆ, ಅವರ ಅಭಿಪ್ರಾಯ ಮಟ್ಟದಲ್ಲಿ ಎರಡು ಕವೇ ಊರಿ ಅದಕ್ಕೆ ಒಂದು ಹಗ್ಗ ಕಟ್ಟಿ ಬೀರ್ ಬಾಟ್ಲ್ ಅನ್ನು ಹತ್ರ ಕಟ್ಟಿದರೆ ಅದು ಒಂದಕ್ಕೊಂದು ತಾಗುವಾಗ ಸದ್ದು ಕೇಳ್ತದೆ, ಆಗ ಹಂದಿಗಳು ಬರೋದಿಲ್ಲ ಅಂತ ಹೇಳಿ. ಅದೆಲ್ಲ ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸುಮಾರು ದಾರಿಗಳಿದ್ದಾವೆ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ, ಹುಡುಕಿ ಅಂತ ಹೋಗ್ಬೇಕು, ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಸಿಕ್ಕಿಸ್ಲಿ ಅನುಕೂಲ. ಇವುಗಳಿಂದನೂ ದೂರ ಇಡ್ಬೋದು, ಮತ್ತೆ ಅವು ಬೇರೆ ದಾರಿಗಳನ್ನು ಹುಡ್ಕೊಳ್ತವೆ. ಕಿತ್ತಳೆ ಮತ್ತು ಬಾಳೆ ಸಪೋಟ ಇದನ್ನು ಸ್ವಲ್ಪನಾದ್ರೂ ಮಾರಾಟ ಮಾಡ್ತೀರಿ, ಮೇಲ್ ಖರ್ಚಿಗೆ ಅನುಕೂಲಕ್ಕೆ ಬರುತ್ತಲ್ವಾ? ಆಗುತ್ತೆ ಆಗುತ್ತೆ, ತೊಂದರೆ ಇಲ್ಲ. ಈಗ ಬಾಳೆ ಸಿಕ್ಕರೆ, ಕಿತ್ತಳೆ ಸಿಕ್ಕರೆ, ಸಪೋಟ ಇದನ್ನೆಲ್ಲ ನೀವೇ ಹೋಗಿ ಮಡಿಕೇರಿಗೆ ಮಾರಾಟ ಮಾಡ್ಕೊಂಡ್ ಬರ್ತೀರಾ ಅಥವಾ ಯಾರಾದ್ರೂ ಇಲ್ಲಿ ಬಂದು ವ್ಯಾಪಾರಸ್ಥರು ತೆಗೆದುಕೊಂಡು ಹೋಗ್ತಾರೆ, ಹೇಗೆ? ಬರ್ತಾರೆ ವ್ಯಾಪಾರಸ್ಥರು ಬರ್ತಾರೆ ಬಾಳೆಗೆಲ್ಲ, ಹಾಗೆ ಉಂಡಿಯಾಗಿ ಕೊಡ್ತೇನೆ ನಾನು. ಇಲ್ಲ ಅಂದ್ರೆ ಈಗ ಸಪೋಟ ಹಣ್ಣನ್ನೆಲ್ಲ ಎಂತ ಅಂತ ಹೇಳಿದ್ರೆ, ಈ ವರ್ಷ ನಾನು ಮಾಡಿರೋದು ಕಾಫಿ ಕುಯ್ಲಿಗೆ ಬಂದವರೇ ನನಗಿಷ್ಟು ಕೆಜಿ ಬೇಕು, ನನಗಿಷ್ಟು ಕೆಜಿ ಬೇಕು ಅಂತ ಹೇಳಿ ಅವರೇ ಕಾಫಿ ಕುಯ್ದು ಹೋಗುವಾಗ ನಾನು ಅಲ್ಲಿ ಸ್ಕೇಲ್ ಅಲ್ಲಿ ಇಟ್ಟು ತೂಕ ಮಾಡಿ ನಾನೇ ಕೊಟ್ಟು ಹಾಗೆ ಈ ವರ್ಷದ ಮಟ್ಟಿಗೆ ನಾನು ಮುಗಿಸಿರೋದು. ಏನ್ ಬೆಲೆಯಲ್ಲಿ ಕೊಟ್ರೆ? ಕೆಜಿಗೆ 25 ಇಲ್ಲಿವರೆಗೆ ಕೊಟ್ಟೆ, ಮಡಿಕೇರಿಗೆ ತಗೊಂಡು ಹೋದ್ರು 25, ಇಲ್ಲಿ ಇವರಿಗೂ 25 ಕೊಟ್ಟಿ. ನೋಡಿ ಒಳ್ಳೇದೇ. ಕಾಫಿ ಕೊಯ್ಯೋರು ಅಂತಂದ್ರೆ ಎಲ್ಲಿಯವರು ಅವರು? ಸುಂಟಿಗೊಪ್ಪ ಕುಶಾಲನಗರದಿಂದ ಬರೋರು, ಮಾಮೂಲು ಜೀಪಲ್ಲೇ ಬರ್ತಾರೆ. ಆಗ ಅವ್ರು ಬಂದು ನೋಡುವವರು ಹೇಳ್ತಾರೆ, ಅವರು ಸಪೋರ್ಟ್ ಕೊಡ್ತೀರಾ ಸೌಕರ್ಯ ಅಂತ ಕೇಳ್ತಾರೆ. ನನಗೆ ಇಷ್ಟು ರೇಟ್ ಬೇಕು, ಇಷ್ಟು ಸಿಕ್ಕಿದ್ರೆ ನಾನು ಕೊಡ್ತೇನೆ ಅಂತೇಳಿ, ಹಾಗಾಗಿ ಸುಮಾರು ಸಪೋರ್ಟ್ ನಾನು ಅವರಿಗೆ ಕೊಟ್ಟಿದ್ದೇನೆ. ಬಾಳೆಯೂ ಅಷ್ಟೇ, ಅವರೇ ಬಂದು ತಗೊಂಡು ಹೋದ್ರು, ನನಗೆ ಇಷ್ಟು ಗೊನೆ ಬೇಕು ಅಂತೇಳಿ. ಹಾಗೆ ಈಗ ಸದ್ಯಕ್ಕೆ ಕಾಣುವುದಿಲ್ಲ ಈ ಹಂದಿಗಳ ಹಾವಳಿಯಿಂದ, ಬರುವ ವರ್ಷದಿಂದ ಬಾಳೆನೇ ಇಲ್ಲ ಅಂತ ಕಾಣುತ್ತೆ. ಏನೇ ಕೋತಿ ಹಂದಿ ಆನೆಗಳ ಹಾವಳಿ ಇದ್ರೂ ಸಂಪೂರ್ಣವಾಗಿ ನಾಶ ಮಾಡೋದಿಲ್ಲ, ಅವು ಸ್ವಲ್ಪ ಉಳಿಸ್ತಾವೆ, ನಮಗೂ ಪ್ರಯತ್ನ ಮಾಡ್ತಾ ಹೋಗೋದು. ಹೇಗನ್ಸುತ್ತೆ 60 ವಯಸ್ಸಿನ ಈ ಒಂದು ಸಂದರ್ಭದಲ್ಲಿ ಒಂದು 25-30 ದಿನಗಳನ್ನು ನೆನಪು ಮಾಡಿಕೊಂಡ್ರೆ, ಆಗಿನ ಜೀವನ ಪರಿಸ್ಥಿತಿ, ಈಗಿನ ಒಂದು ಸ್ಥಿತಿಯನ್ನು ಗಮನಿಸಿಕೊಂಡ್ರೆ, ಅವಲೋಕನ ಮಾಡಿಕೊಂಡ್ರೆ ಏನಂತೀರಿ? ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸ ಇದೆ ಸುಮಾರಾಗಿ. ಆಗ ಅಂದರೆ ಒಂದು ದುಡ್ಡಿಗೆ ಒಂದು ಸ್ವಲ್ಪ ಬೆಲೆ ಇತ್ತು, ಈಗ ದುಡ್ಡಿಗೆ ಬೆಲೆ ಇಲ್ಲ, ಈಗ ಎಲ್ಲರ ಕೈಯಲ್ಲೂ ದುಡ್ಡಿದೆ. ಹಾಗಾಗಿ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಆಗುತ್ತೆ ನನಗೆ ಮೊದಲನಿಗಿಂತ. ಬೆಳವಣಿಗೆ ಆಗಿದ್ರಿ ಕೃಷಿಯಲ್ಲಿ ಕೆಲಸ ಮಾಡ್ಕೊಂತ ಅಲ್ವಾ? ಹೌದು ಹೌದು, ನಾನು ಎಷ್ಟೋ ಮುಂದುವರೆದಿದ್ದೇನೆ, ಹೇಗೋ ಇದ್ದವನು ಹೇಗೋ ಆಗಿದ್ದೇನೆ. ಪರಿಶ್ರಮ ಪಟ್ಟರೆ ತಂತಾನೆ ಪ್ರಗತಿ ಅದೇ ಆಗ್ತದೆ. ನಾವು ತೊಡಗಿಸ್ಕೊಳ್ತಾ ಹೋದ್ರೆ, ಬರೀ ಅವಲಂಬನೆ ಆಗ್ತಾ ಹೋದ್ರೆ ಆಳು ಕಾಳುಗಳ ಮೇಲೆ ಮತ್ತೆ ಇತರೆ ಸಂಗತಿಗಳ ಮೇಲೆ, ಎಷ್ಟಿದ್ರೂ ಸಾಕಾಗಲ್ಲ. ಹೇಗೆ ನೀವು ನಿಮ್ಮ ಮನೆಯವರು ಕೆಲಸಗಳನ್ನು ಮಾಡ್ಕೊಂತ ಹೋಗ್ತೀರಿ, ಆಳು ಕಾಳುಗಳನ್ನು ಯಾವ್ಯಾವ ಉಪಯೋಗಿಸ್ಕೊಳ್ತೀರಿ? ನಾವು ಸಾಧಾರಣವಾಗಿ ನಾವೇ ಸುಮಾರಾಗಿ ಮಾಡ್ತೇವೆ, ನಂತರ ಅದು ಆಗ್ಲಿಲ್ಲ ಸ್ವಲ್ಪ ಮೇಲೆ ನೋವು ಅಂತ ಬಂದ್ರೆ ಇನ್ನು ಸ್ವಲ್ಪ ಜನನ ಸೇರಿಸಿ ಈ ಕಚಡ ಟೈಮಲ್ಲಿ ಕಚಡ ಮಾಡಿಸ್ತೇನೆ, ಸ್ಪ್ರೇ ಹೊಡಿಸ್ತೇನೆ. ಹಾಗಾಗಿ ಸಾಧ್ಯರೋ ಎಲ್ಲ ಕೆಲಸಗಳನ್ನು ಮಾಡ್ಕೋಬಹುದು, ಕೆಲವೊಂದು ಕಷ್ಟ ಆದಾಗ ಬೇರೆ ಜನ ಸಿಗ್ತಾರೆ ಹುಡುಕಿದ್ರೆ ಅಲ್ವಾ? ಹೌದೌದು ನಿಜ. ಕೃಷಿಯಲ್ಲಿ ತಾವು ಹೇಳಿದಂಗೆ ನೋಡಿ, ಕೇವಲ ಕೆಲವೇ ಚೀಲಗಳು ಸಿಗ್ತಾ ಇದ್ದ ಈ ಕಾಫಿ ತೋಟದಲ್ಲಿ ಈಗ 300 ಹೆಚ್ಚು ಚೀಲದಷ್ಟು ಕಾಫಿ ಸಿಗ್ತಾ ಇದೆ. ಕಾಳುಮೆಣಸು ಆಗಿರ್ಲಿಲ್ಲೇನೋ ಅಲ್ವಾ?

ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:21:10. ಇನ್ನು ಮುಂದೆ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜಂಪೆನ ವಿವರ: ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಬಾಲಭವನ ಸೊಸೈಟಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಬಾಲಭವನ ಸಮಿತಿ, ಹಂಗೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ, ಈ ಎಲ್ಲವರ ಕೂಡುಕೂಟಲಿ ಇಂದಿಂದ ಇದೇ ತಿಂಗಳ ತಾರೀಕು 29ಕ್ಕೆ ಮಟ್ಟ ಏರ್ಪಾಡಾಗಿರುವ ಜಿಲ್ಲಾ ಮಟ್ಟದ ಮಕ್ಕಳ ಬೇಸಿಗೆ ಶಿಬಿರಕ್ಕೆ ಮಡಿಕೇರಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಟಿ ವಿಸ್ಮಯ್ಯ ಇಂದು ಚಾಲನೆ ಕೊಟ್ಟವು. ಅಲ್ಲಿಂದ ಅವು ಮಾತಾಡಿ, ಮಕ್ಕ ಇಂಥ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿ ಇದರ ಪ್ರಯೋಜನ ಪಡ್ಕೊಳ್ಳೋ ಕೂತ ಹೇಳ್ದೋ. ಶಿಬಿರದಲ್ಲಿ 80 ಮಕ್ಕ ಭಾಗವಹಿಸಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕೊಡಗು ಗೌಡ ಫುಟ್ಬಾಲ್ ಅಕಾಡೆಮಿ ಮರಗೋಡು, ಇವರ ಕಡೆಯಿಂದ ಮರಗೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಣಲಿ ಗೌಡ ಕುಟುಂಬಗಳ ನಡುವೆ ನಡೆದ ಗೌಡ ಫುಟ್ಬಾಲ್ ಟ್ರೋಫಿಲಿ ಈ ಸಲ ಪೊಕ್ಕುಳಂಡ್ರ, ಬಡುವಂಡ್ರ, ಕಟ್ಟೆಮನಿ, ಪೊನ್ನಚುನ ತಂಡಗ ಸೆಮಿಫೈನಲ್ ಹಂತಕ್ಕೆ ತಲುಪಿದವು. ಇದರಲ್ಲಿ ಪೊಕ್ಕುಳಂಡ್ರ ತಂಡ ಸುರ್ಣ, ಬಡುವಂಡ್ರ ಕುಟುಂಬ ತಂಡ ಎರಡನೇ ಇನಾಮನ ಪಡ್ಕೊಂಡಳು. ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಆದ ಮೇಲೆ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಜನ ಬೇರೆ ಬೇರೆ ಜನರ ಹೆಸರಲ್ಲಿ ಫೇಸ್ಬುಕ್ಗಳ ಶುರು ಮಾಡಿಕೊಂಡು ಸುಳ್ಳು ಸುದ್ದಿಗಳ ಹಾಕೊಂಡು ಸಾರ್ವಜನಿಕರಲ್ಲಿ ಹಾಗೆ ಬರೆಸಿಕೊಂಡು ಸಮಾಜದ ಸ್ವಸ್ಥೆಯನ್ನು ಹಾಳು ಮಾಡ್ತಾವಳು. ಇಂಥವರ ಕಂಡು ಹಿಡಿದು ಕಠಿಣ ಕಾನೂನು ಕ್ರಮ ತಗೊಂಡವೆತ್ತ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವು ಎಚ್ಚರಿಸಿಳು. ಜಿಲ್ಲೆಯಲ್ಲಿ ಒಟ್ಟು 13 ಪ್ರಕರಣಗಳ ಕಂಡು ಹಿಡಿದು ಅಂಥವರ ವಿರುದ್ಧ ಕಾನೂನು ರೀತಿಯ ಕ್ರಮ ತಗೊಂಡೊಳುತ್ತ ಅವು ತಿಳಿಸಿಳು. ತೋಟಗಾರಿಕೆ ಇಲಾಖೆಯ ಅಧೀನದ ತೋಟಗಾರಿಕೆ ತರಬೇತಿ ಕೇಂದ್ರಗಳಲ್ಲಿ ರೈತ ಮಕ್ಕಳಿಗೆ 10 ತೋಟಗಾರಿಕೆ ತರಬೇತಿನ ಜೂನ್ 1, 2024 ಮಾರ್ಚ್ 30ರವರೆಗೆ ಹಾಸನ ಜಿಲ್ಲೆನ ಸೋಮನಹಳ್ಳಿ ಕವಲ್ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ಕೊಟ್ಟವೆ. ಅರ್ಜಿನ ಇದೇ 22ರೊಳಗೆ ಹಾಕಗುತ್ತ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆ ನಿರ್ದೇಶಕರು ತಿಳಿಸಿಳು. ಆಲೂರು ಸಿದ್ದಾಪುರ 66 KV ಕರೆಂಟ್ ಹಂಚೋ ಕೇಂದ್ರದಲ್ಲಿ ರಿಪೇರಿ ಕೆಲಸ ಇರೋದರಿಂದ 4:17 ಬೆಳಿಗ್ಗೆ 10 ಸಾಯಂಕಾಲ 5 ಮುಟ ಆಲೂರು ಸಿದ್ದಾಪುರ, ಮಾಲಂಬಿ, ಹೊಸಗುತ್ತಿ, ಬಾಣಾವಾರ, ಗೋಣಿಮರೂರು, ಗಣಗೂರು ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದಿಲ್ಲತ್ತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರು ತಿಳಿಸಿಳು. ಹೊದ್ದೂರು ವಾಟೆಕಾಡು ಸಾಮಾಜಿಕ ಅರಣ್ಯ ಇಲಾಖೆನ ಸಸ್ಯ ಕ್ಷೇತ್ರದಲ್ಲಿ 2023-24 ಮಳೆಗಾಲಿ ನಡಿಕೆ ಸುಮಾರು ಥರದ ಹಣ್ಣಿನ ಮೊದ್ದುನ ಹಂಗೆ ಕಾಡು ಜಾತಿನ ಗಿಡಗಳ ಬೆಳೆಸಿಳು. ಮಹಗನಿ, ಶಿವಾನೆ, ಸಿಲ್ವರ್, ತೇಗ, ಬೀಟೆ, ಮಳೆಮರ, ನೇರಳೆ, ಸುವಬುಲ್, ಹಲಸು, ಧೂಪ, ನೆಲ್ಲಿ, ನಿಂಬೆ, ಪುನರ್ಪುಳಿ, ಅಗಸೆ, ಬೆಟ್ಟದ ನೆಲ್ಲಿ, ಸೀಬೆ ಹಿಂಗೆ ಸುಮಾರು ಗಿಡಗಳ ರೈತರಿಗೆ ರಿಯಾಯಿತಿ ಕ್ರಯಲ್ಲಿ ಕೊಟ್ಟವೆ. ರೈತರು ಆಧಾರ್ ಕಾರ್ಡ್ನ ಜೆರಾಕ್ಸ್, ಪಾಸ್ ಪುಸ್ತಕದ ಜೆರಾಕ್ಸ್, ಆರ್ಟಿಸಿನ ಕೊಟ್ಟು ಗಿಡಗಳ ತಕಣಕ್ಕಿತ ಮಡಿಕೇರಿ ಸಾಮಾಜಿಕ ಅರಣ್ಯ ವಲಯದ ವಲಯ ಅರಣ್ಯಾಧಿಕಾರಿಗಳ ತಿಳಿಸಿಳು. ಜಿಲ್ಲೆಯಲ್ಲಿ ಮುಂಗಾರು ಮಳೆಗಾಳಿ ಸುರಾಗ್ತಿದ್ದು ಕರೆಂಟ್ ಹಂಚುವುದರಲ್ಲಿ ಜಾಸ್ತಿ ಪ್ರಮಾಣದ ಕರೆಂಟ್ ತಾಪತ್ರೆಗ ಬರ್ತಾವುಟ್ಟು ಕರೆಂಟ್ ಅವಘಡಗ ಆಗುವ ಸಾಧ್ಯತೆ ಇದ್ದದೆ. ಸಾರ್ವಜನಿಕರು ಯಾವುದೇ ತರಹದ ಕರೆಂಟ್ನ ತಾಪತ್ರೆಗ ಕಂಡ್ರೆ ತಾವೇ ಸ್ವಂತ ಕ್ರಮ ತಕಣದೆ ಹತ್ತಿರದ ಕರೆಂಟ್ ಇಲಾಖೆಗೆ ಇಲ್ಲರೆ ಜಿಲ್ಲೆಯ ಸರ್ವಿಸ್ ಸೆಂಟರ್ನ ಸಂಖ್ಯೆ 1912 ಇಲ್ಲರೆ ಗ್ರಾಹಕರ ಸೇವಾ ಕೇಂದ್ರ ಸಂಖ್ಯೆ 9449598665 ಈ ಸಂಖ್ಯೆಗಳಿಗೆ ತಿಳಿಸಕತ್ತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರು ತಿಳಿಸಿಳು. ಕೊಡಗು ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ನ ಕಡೆಯಿಂದ ಬರುವ ತಿಂಗಳ 4 ಪೊನ್ನಂಪೇಟೆಯಲ್ಲಿ ಹಿರಿಯ ಅಥ್ಲೆಟ್ಗಳಿಗೆ 4 ವಿಭಾಗಗಳಲ್ಲಿ ಮ್ಯಾರಥಾನ್ ಪೈಪೋಟಿ ಏರ್ಪಾಡಾಟು. ಅಂದು ಬೆಳಿಗ್ಗೆ 6:30 ಪೈಪೋಟಿ ಸುರಾದೆ. ಭಾಗವಹಿಸಿಕೆ ಕುಸಿರವು ಇದೇ 30 ಹೆಸರು ಕೊಡಕತ್ತ ಆಯೋಜಕರು ತಿಳಿಸಿಳು. ಸಿರಿಗನ್ನಡ ವೇದಿಕೆ ಕೊಡಗು, ಸಿರಿಗನ್ನಡ ವೇದಿಕೆ ಮಹಿಳಾ ಘಟಕ ಪೊನ್ನಂಪೇಟೆ ತಾಲೂಕು ಘಟಕದ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಮಹತ್ವ ಅಂತ ಹೇಳುವ ವಿಷಯದ ಕುರಿತು ಏರ್ಪಾಡು ಮಾಡಿದ ರಾಜ್ಯ ಮಟ್ಟದ ಸಣ್ಣ ಪ್ರಬಂಧ ಪೈಪೋಟಿಲಿ ಕಿಗ್ಗಾಲು ಎಸ್ ಗಿರೀಶ್ ಸುರುಣ, ಮೊನ್ನಂಡ ಶೋಭಾ ಸುಬ್ಬಯ್ಯ ಎರಡನೇ, ಹಂಗೆ ವೈಲೇಶ್ ಪಿಎಸ್ ಅವು 3 ಇನಾಮನ ಪಡ್ಕೊಂಡಳು. ನ್ಯಾಷನಲ್ ಡ್ಯಾನ್ಸ್ ಅಕಾಡೆಮಿನ ಕಡೆಯಿಂದ ವಿಶಾಖಪಟ್ಟಣಂ ನಗರಹಳ್ಳಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಕೊಣತ ಪೈಪೋಟಿಲಿ ವಿರಾಜಪೇಟೆ ನಿಸರ್ಗ ಬಡಾವಣೆಯ

ವಿಶೇಷ ಸೇವೆ ಸಾಧನೆ ಮಾಡಿದ ಯುವಜನರ ಪುರುಡರ ತಕ್ಕಬಾಕ ಅನುಭವತನ ಪರಂದು ಕೂಟೋದುಂಡು. ಒಟ್ಟಾರೆ ಯುವಜನರ ಒಗ್ಗಟ್ಟು ಒತ್ತೋರ್ಮೆ ಸಾಂಸ್ಕೃತಿಕ ಬೀರೇತನ ಒರ್ಪು ಚುಡುವ ಕಾರ್ಯಕ್ರಮ ಇದಾಯ್ತುಂಡು ಆಯೋಜಕಂಗ ಅರಿಚಿಟ್ಟಿತು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಬಾಲಭವನ ಸೊಸೈಟಿ, ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಬಾಲಭವನ ಸಮಿತಿ ಪಿಂಜ, ಭಾರತ ಸ್ಕೌಟ್ಸ್ ಪಿಂಜ ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆಯ ಕೂಡುಕೂಟದ ಇಂದಿಂಚ 29ನೇ ತಾರೀಕತೆ ನಡೆಪುಕೊಳ್ಳೋ ಜಿಲ್ಲಾ ಮಟ್ಟದ ಬೇನಿಕಾಲತ್ರ ಶಿಬಿರಕ್ಕೆ ಜಿಲ್ಲಾ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಗಳನ್ನು ವಿಟಿ ವಿಸ್ಮಯ ಅಯ್ಯಂಗ ಮುಳಿಯಿಟ್ಟದ್ದು. ಈ ಶಿಬಿರತ್ರ ಪ್ರಯೋಜನತ್ನ ಎಲ್ಲ ಮಕ್ಕಳು ಪಡೆದವನ ಕ್ಯಾಂಡೊಂದು ನಿಚೆ ಶಿಬಿರಲ್ಲೂ ಒಟ್ಟು 80 ಮಕ್ಕ ಕೂಡಿಯಾಡಿತು. ಹುದುಗೂರು ಸಾಮಾಜಿಕ ಅರಣ್ಯ ಇಲಾಖೆ ಪಿಂಜ ಹುದ್ದೂರು ವಾಟೆಕಾಡು ಸಾಮಾಜಿಕ ಅರಣ್ಯ ಇಲಾಖೆ ಕರಲುಂಡು. 2023-24 ಸಾಲದ ಮಳೆಗಾಲದಲ್ಲಿ ನಡಪನ್ನತ ಬೋರೆ ಬೋರೆ ಜಾತಿರ ಮದ್ದು ಗಿಡ ಅನ್ನನೆ ಕಾಡು ಜಾತಿರ ಗಿಡತನ ಕಮ್ಮಿ ರೈತಲು ರೈತಂಗಕ್ಕೆ ಕೊಡಪದುಂಡು. ರೈತಂಗ ತಂಗಡ ಆಧಾರ